ಇದೊಂದು ಒಳ್ಳೆಯ ಕಾರ್ಯಕ್ರಮ. ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗ ನಾವು ಎಲ್ಲ ಬೆಳೆಗಳ ಬೆಳೀತಾ ಬಂದ್ವಿ, ಮಿಶ್ರ ಬೆಳೆ ಮಾಡ್ಕೊಂತ ಬಂದ್ವಿ. ನಮ್ಮ ಸ್ವತಂತ್ರ ಬಂದಾಗಿನಿಂದ ಇಲ್ಲಿವರೆಗೆ ಎಲ್ಲ ಬೆಳೆ ಪದ್ಧತಿ ನಮ್ಮ ಒಂದು ಸಂಪನ್ಮೂಲಗಳ ಆಧರಿಸಿ ಬದಲಾವಣೆಯನ್ನು ಮಾಡ್ಕೊಂತ ಬಂದ್ವಿ. ಬದಲಾವಣೆ ಬೇಕು, ಬದಲಾವಣೆ ಜಗತ್ತಿನ ನಿಯಮ. ನಾವು ಯಾವಾಗಲೂ ಬದಲಾವಣೆ ಹೊಂತಿರಬೇಕು, ಆದರೂ ಬದಲಾವಣೆ ಒಳ್ಳೆಯದಕ್ಕೆ ಹಾಕಬೇಕು. ಒಳ್ಳೆಯದಕ್ಕೆ ಯಾಕಪ್ಪ, ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು. ಮೊದಲ ಆರೋಗ್ಯ ಕಾಪಾಡಬೇಕಾದ್ರೆ ಏನು ಮಾಡಬೇಕು ಅದು ಮುಖ್ಯ. ಆದರೆ ನಾವು ಈಗ ಆರೋಗ್ಯ ಕಾಪಾಡ್ಕೋಬೇಕಾರ, ನಮ್ಮ ಇಮ್ಯುನಿಟಿ ಜಾಸ್ತಿ ಮಾಡ್ಕೋಬೇಕಾದ್ರೆ ಇವು ಮಿಲ್ಲೆಟ್ಸ್ ಸಿರಿಧಾನ್ಯಗಳ ಬೆಳೆಸುವುದು ಮತ್ತು ಅವನ್ನು ಬಳಕೆ ಮಾಡುವುದು, ಬರೀ ಬೆಳೆಸಿ ಮಾರಾಟ ಮಾಡಿ ಆದಾಯ ಹೆಚ್ಚಿಸ್ಕೊಂಡು ಮತ್ತು ನಮ್ಮ ಆರೋಗ್ಯ ನಾವು ತಿನ್ನಲಾರ್ದ ಆರೋಗ್ಯ ಕೆಡಿಸ್ಕೋಬಾರದು. ನೀವು ಹಣ್ಣು ಬೆಳೆಯಿರಿ, ತರಕಾರಿ ಬೆಳೆಯಿರಿ, ನಿಮ್ಮ ನ್ಯೂಟ್ರಿ ಗಾರ್ಡನ್. ಇವತ್ತಿನ ಒಂದು ಮುಖ್ಯ ಏನು ಅಂಶ ಅಂದರೆ ನ್ಯೂಟ್ರಿ ಗಾರ್ಡನ್. ನ್ಯೂಟ್ರಿ ಗಾರ್ಡನಿಗೆ ಒತ್ತು ಕೊಡ್ರಿ, ಗಿಡಗಳನ್ನು ನೆಡ್ರಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮೋದಿಯವರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಎಲ್ಲ ಒಳ್ಳೆ ವಿಚಾರ. ಏನು ಹುಟ್ಟುಹಬ್ಬ ಅಂತಂದ್ರೆ ನಾವು ಚಾಕ್ಲೇಟ್ ಕೇಕು ಆ ಕಲ್ಚರ್ ಬಿಡಬೇಕು. ಗಿಡ ಮರ ತೋಟ ಹೆಲ್ದಿ ಫುಡ್ಸ್. ಇವತ್ತು ಇನ್ನೂ ಒಂದು ವಿಶೇಷ ಸಂದರ್ಭ, ಕಲ್ಯಾಣ ಕರ್ನಾಟಕ ಒಂದು ಉತ್ಸವ ದಿನ. ಕಲ್ಯಾಣ ಕರ್ನಾಟಕ ಉತ್ಸವ ದಿನ ಮೋದಿಯವರು ಒಂದು ಹುಟ್ಟಿದ ಹಬ್ಬದ ದಿನ. ಅದು ಒಳ್ಳೆಯ ವಿಚಾರಗಳ ಒಂದು ಕೂಡಿ ಈ ಒಂದು ಸಂದರ್ಭವನ್ನು ವಿಶೇಷ ಸಂದರ್ಭವಾಗಿ ಮಾಡಿ ನಮ್ಮ ಆರೋಗ್ಯವನ್ನು ಇಮ್ಯುನಿಟಿಯನ್ನು ಹೆಚ್ಚು ಮಾಡಿಕೊಂಡು ವಿವಿಧತೆಯಿಂದ ಕೂಡಿದಂಥ ಬೆಳೆಗಳನ್ನು ಬೆಳೆದು ಮತ್ತು 2022 ನಮ್ಮ ರೈತರ ಆದಾಯ ಡಬಲ್ ಮಾಡಬೇಕು. ಈ ಡಬಲ್ ಮಾಡೋಕ್ಕೆ ಏನೇನು ಮಾಡಬೇಕು ಅಂತ ನಮ್ಮ ಸಂಶೋಧನಾ ನಿರ್ದೇಶಕರು ಹೇಳಿದರು, ಸಮಗ್ರ ಕೃಷಿ ಪದ್ಧತಿ ಪಾಲಿಸಬೇಕು. ಇದೇ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯಿಂದ ಬಂದಂತಹ ವಿವಿಧ ಗ್ರಾಮದ ರೈತರಿಗೆ ತರಕಾರಿ ಕಿಟ್ಟು ಮತ್ತು ಅರಣ್ಯ ಸಸಿಗಳನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಕೆಎನ್ ಕಟ್ಟಿಮನಿಯವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನಾಡಿದ್ದು ಈ ರೀತಿಯಾಗಿ, ಇವತ್ತಿನ ದಿವಸ ನಾವು ಈ ವಿಶ್ವವಿದ್ಯಾಲಯದಲ್ಲಿ ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ವರ್ಷ 2023 ಕಾರ್ಯಕ್ರಮವನ್ನು ನಮ್ಮ ICAR ನ್ಯೂದೆಹಲಿಯಿಂದ ಬಂದಂಥ ವರದಿ ಪ್ರಕಾರ ಬಹಳ ಒಳ್ಳೆಯ ರೀತಿಯಲ್ಲಿ ಸಸಿಗಿಡಗಳನ್ನು ಮತ್ತು ಈ ಇಫ್ಕೋದಿಂದ ಕೊಟ್ಟಂಥ ಎಲ್ಲ ವೆಜಿಟೇಬಲ್ ಸೀಡ್ಸನ್ನು ಈ ಸಮಾರಂಭದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ, ಮಾಡಿದ್ದೀವಿ. ಈ ಒಕ್ಕಲುತನ ಭಾಳ ದಿವಸಗಳಿಂದ ಬಂದದ್ದಿದೆ. ನಮ್ಮ ಪೂರ್ವಜರು ಭಾಳ ಒಳ್ಳೆಯ ರೀತಿಯಲ್ಲಿ ಒಕ್ಕಲುತನ ಮಾಡ್ತಿದ್ರು. ಆವಾಗ ನಮಗೆ ಊಟ ಏನು ಅಂತಂದರೆ ಎಲ್ಲ ಸಿರಿಧಾನ್ಯಗಳು. 50 ವರ್ಷದ ಹಿಂದೆ ನವಣೆ, ಸಜ್ಜಿ, ಜೋಳ, ರಾಗಿ, ಭಾಳ ಅಂತಂದರೆ ಬೇಳೆ, ಡಿಫ್ರೆಂಟ್ ಡಿಫ್ರೆಂಟ್ ಕಾಳುಗಳೆಲ್ಲ ಇದ್ವಿ. ನಮ್ಮ ಹೊಲದಿಂದ ಬರ್ತಿದ್ದು, ನಾವು ಊಟ ಮಾಡ್ತಿದ್ದೀವಿ. ಆವಾಗ ಶ್ರೀಮಂತರು, ಆವಾಗ ಶ್ರೀಮಂತರು ಏನಿದ್ದಾರೆ, 50 ವರ್ಷದ ಹಿಂದೆ ಏನು ಶ್ರೀಮಂತರು ಇದ್ದರು, ಅವರು ರೈಸ್ ತಿಂತಿದ್ರು, ನಾವು ನವಣಿ ತಿಂತಿದ್ದೀವಿ, ನಾನು ನವಣಿ ತಿಂದಿದ್ದೀನಿ. ಆಮೇಲೆ ನುಚ್ಚು ತಿಂತಿದ್ದೀವಿ, ಜೋಳದ ನುಚ್ಚು ಅಥವಾ ಸಜ್ಜಿ ನುಚ್ಚು. ಈಗ ಏನೋ ಒಂದು 15-20 ವರ್ಷ ಅಥವಾ 22 ವರ್ಷ ಏನು ಇದ್ದೀರಿ ಇಲ್ಲೇ, ಅವರಿಗೆ ನನಗನ್ಸಿದ ಮಟ್ಟಿಗೆ ಅದು ಇದು ಕಥೆನೇ ಇದು. ಯಾಕಂತಂದರೆ ಹಿಂದಿನ ಕಾಲದ 50 ವರ್ಷದ ಹಿಂದಿನ ಬಡವರ ಊಟ ಈಗಿನ ಶ್ರೀಮಂತರ ಔಷಧಿ, ಅದು ಸಿರಿಧಾನ್ಯ. ಇದು ಏನಿದೆ ಅಲ್ಲ, ಪಾರಂಪರಿಕವಾಗಿ ಬಂದಿದೆ ಇದು. ಭಾಳ ವರ್ಷಗಳಿಂದ ನಾವು ಸಜ್ಜಿ ನುಚ್ಚಾಗಲಿ ಅಥವಾ ಜೋಳದ ನುಚ್ಚಾಗಲಿ ಅಥವಾ ನವಣಿ ನುಚ್ಚಾಗಲಿ ಅದನ್ನು ಬಟರ್ ಮಿಲ್ಕ್, ಮಜ್ಜಿಗೆ ಹಾಕಿ ಭಾಳ ಒಳ್ಳೆ ರೀತಿಯಲ್ಲಿ ಮುಂಜಾನೆ ನಾಷ್ಟ ಅದು ನಮಗೆ ಭಾಳ ಒಳ್ಳೆ ರೀತಿಯಲ್ಲಿ ತಿಂತಿದ್ರು. ಆಗ ಇದನ್ನು ಯಾರೂ ತಿಂತಿದ್ದಿಲ್ಲ. ಆ ಹಳ್ಳಿ ಒಳಗೆ ಏನು ಮಾಡ್ತಿದ್ರು ಅಂದರೆ ನವಣಿ ಕುಟ್ಟು ಮುಂದೆ ಒಂದು 100 to 10 ಭಾಗ ಇರ್ತಿತ್ತದು, ಏನು ಮ್ಯಾಲಿಂದ ಸೊಟ್ಟಿ ಹೋಗ್ತಿದ್ದಿಲ್ಲ. ಅದನ್ನು ಊಟ ಮಾಡ್ತಿದ್ದೀವಿ. ಅದಕ್ಕೆ ಅದನ್ನು ಯಾಕೆ ಊಟ ಮಾಡ್ತಿದ್ದೀವಿ ಅಂದರೆ ಹಳ್ಳಿ ಒಳಗೆ ಭಾಳ ಚಾಣಕ್ಸ್ತನ ಇದ್ದಾರೆ, ಬೋವೆಲ್ ಮೂಮೆಂಟ್ಗೆ ಅದು ಸರಿಯಾಗಿ ಹೊಟ್ಟಿ ಸಾಪ್ ಆಗಲಿ ಅಂಥೇಳಿ 10% ಬಿಡ್ತಿದ್ರೇನೋ ಅಂತ ಅನಿಸ್ತದೆ. ಆ ಸೈಂಟಿಫಿಕ್ ರೀಸನ್ ಇದೆ. ಈಗ ನಾವು ಎಲ್ಲ ಅದ್ರ ಮೇಲಿಂದ ಕಾಳು ತೆಗೆದು ಆ ನವಣಿ ಮೇಲಿಂದ ಏನು ಎಲ್ಲ ಕಂಪ್ಲೀಟ್ ತೆಗೆದು ಬರೀ ನವಣಿ ಅಷ್ಟೇ ನೋಡಿಕೊಂಡು ನಾವು ಅಗದಿ ಭಾಳ ಸೊಫಿಸ್ಟಿಕೇಟೆಡ್ ಆಗಿ ತಿಂತಿದ್ದೀವಿ. ಅದನ್ನು ಹಿಂದಿನ ಕಾಲದ್ದು ಪ್ರತಿ ಒಂದಕ್ಕೂ ಎಲ್ಲರಿಗೂ ಒಂದೊಂದು ಆಬ್ಜೆಕ್ಟಿವ್ ಇತ್ತು, ಒಂದೊಂದು ಆಸಕ್ತಿ ಇತ್ತು ಹಿಂದಿನ ಕಾಲದ್ದು. ಅದಕ್ಕೆ ಈ ಸಿರಿಧಾನ್ಯಗಳ ಈ ಅಂತಾರಾಷ್ಟ್ರೀಯ ದಿವಸವನ್ನು 2023 ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ವರ್ಷ ಅಂಥೇಳಿ ಈಗಾಗಲೇ ಜಗತ್ತಿನಲ್ಲಿ ಎಲ್ಲ ಪ್ರಚಲಿತವಾಗಿದೆ. ಅದಕ್ಕೆ ರೈತರು ನಿಮಗೆ ಎಷ್ಟೋ ಇರಿಗೇಷನ್ ಇದ್ದರು, ನಿಮಗೆ ಎಲ್ಲ ಏನಿದ್ರು ದಯಮಾಡಿ ಈ ವರ್ಷದಿಂದ 1/2 ಎಕರೆನೋ 1/4 ಎಕರೆನೋ ಅಥವಾ 1 ಎಕರೆನೋ, ಭಾಳ ಭೂಮಿ ಇತ್ತು ಅಂದರೆ 1 ಎಕರೆನೋ ಯಾವುದರ ಒಂದು ಸಿರಿಧಾನ್ಯವನ್ನು ದಯಮಾಡಿ ಹಾಕಿ. ಯಾಕಂತಂದರೆ ಇದು ಸ್ಟೇಬಲ್ ಫುಡ್ಡು. ನಾವು ಸಿರಿಧಾನ್ಯವನ್ನು ಯಾಕೆ ತಿಂತೀವಿ ಅಂತಂದರೆ, ರೈಸ್ ತಿನ್ನೋರಿಗೆ ಸಿರಿಧಾನ್ಯ ತಿನ್ನೋರಿಗೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಏನು ಅಂದರೆ ಕನ್ವರ್ಷನ್ ಫ್ಯಾಕ್ಟ್ರಿ ಇದೆ. ಅದು ಏನು, ರೈಸ್ ತಿಂದ ತಕ್ಷಣ ಒಂದು 10 to 15 ನಿಮಿಷಕ್ಕೆ ಅದು ಸಕ್ರಿಯ ಆಗಿಬಿಡುತ್ತೆ. ಯಾವಾಗ ಡಾಕ್ಟ್ರು ಪೇಷಂಟ್ಸಿಗೆ ಏನು ಹೇಳ್ತಾರೆ ಅಂತಂದರೆ, ರೈಸ್ ತಿನ್ನೋದು ಕಡಿಮೆ ಮಾಡಿರಿ ಅಂತ. ಯಾಕಂದರೆ ಕನ್ವರ್ಷನ್ ಜಲ್ದಿ ಆಗಿಬಿಡ್ತದೆ, ಅದಕ್ಕೆ ಗ್ಲುಕೋಸ್ ಜಾಸ್ತಿ ಆಗಿಬಿಟ್ಟು BP ಅಥವಾ ಶುಗರ್ ಜಾಸ್ತಿ ಆಗುತ್ತೆ. ಅದರ ಸಲುವಾಗಿ ಸ್ವಲ್ಪ ಡಾಕ್ಟ್ರ್ ಹೇಳ್ತಾರೆ ನೀವು ಒಂದು ಸ್ವಲ್ಪ ರೈಸ್ ಕಡಿಮೆ ತಿನ್ನಿರಿ. ಮತ್ತು ಏನು ತಿನ್ಬೇಕ್ರಿ, ಅದೇ ಇರುವುದು ನಮಗೆ. ರೈಸ್ ಬಿಟ್ಟು ನಮಗೆ ಭಾಳ ಕಷ್ಟ ಆಗುತ್ತೆ ಅಂದರೆ ಸಿರಿಧಾನ್ಯ ತಿನ್ನಿರಿ ಅಂತ. ಈಗೀಗ ಬರ್ತಾ ಇದೆ ಸಿರಿಧಾನ್ಯಕ್ಕೆ ಗೌರ್ಮೆಂಟ್ದಿಂದ 2016 ಇಲ್ಲಿ ತನಕ ಸಬ್ಸಿಡಿನೂ ಕೊಡ್ತಾ ಇದ್ದಾರೆ. ಇದನ್ನು ಪ್ರಚಲಿತವಾಗಿ ಭಾಳ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದು, ಭಾಳ ಒಳ್ಳೆಯದು ಅಂಥೇಳಿ ಗೌರ್ಮೆಂಟು ಎಲ್ಲ ಪಾಲಿಸಿ ಮಾಡಿದರೆ ಪ್ರತಿಯೊಬ್ಬ ಸಣ್ಣ ಮತ್ತು ಚಿಕ್ಕ, ಅತಿ ಚಿಕ್ಕ ಮತ್ತು ದೊಡ್ಡ ಹಿಡುವಳಿದಾರರಿಗೆ ಮಿನಿಮಮ್ ಒಂದು 5 ಗುಂಟಾನೋ 10 ಗುಂಟಾನೋ ಅಥವಾ 1/2 ಎಕರೆನೋ ಅಥವಾ 1 ಎಕರೆನೋ ಈ ಸಿರಿಧಾನ್ಯವನ್ನೇ ಮಾಡಿದರೆ ಮುಂದಿನ ಏನು ರೈತರಿಗೆ ಏನು ಸಿಗ್ತದಲ್ಲ ಸೆಂಟ್ರಲ್ ಗೌರ್ಮೆಂಟ್ದಿಂದ ಏನು ಉಪಯೋಗ ಸಿಗುತ್ತಲ್ಲ ಆ ಉಪಯೋಗ ಕೊಡಬೇಕು ಅಂಥೇಳಿ ನಾವು ಕೂಡ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡ್ತೀವಿ. ಯಾಕಂತಂದರೆ ಈ ಸಿರಿಧಾನ್ಯ ಭಾಳ ಒಳ್ಳೆಯ ರೀತಿಯಲ್ಲಿ ಮುಂದೆ ಹೋಗಲಿ. ಅದು ಅಲ್ಲದೆ ಪ್ರತಿಯೊಬ್ಬರು ಒಂದು ದಿನಕ್ಕೆ ನೀವು ಏನು ಎಲ್ಲ ಊಟ ಮಾಡಿ ನಿಮಗೆ ಬೇಡ ಅನ್ನಲ್ಲ, ಆದರೆ 100 ಗ್ರಾಮರ ಸಿರಿಧಾನ್ಯ ಕನ್ಸಂಪ್ಷನ್ ಮಾಡಬೇಕು. ಅದನ್ನು ಹೆಂಗೆ ಡಯಟ್ಗೊಳಗೆ ಹೆಂಗೆ ತೊಗೊಂಬರ್ತೀರಿ ನನಗೆ ಗೊತ್ತಿಲ್ಲ. ನೀವು ದಿನ ಊಟ ಮಾಡಿದ್ರೆ 2 ಸರಿ ಊಟ ಮಾಡಿರಿ, 1 ಸರಿ ಟಿಫಿನ್ ಮಾಡಿರಿ, ಈ 3 ಹೊತ್ತು ಊಟ ಮಾಡೋದ್ರೊಳಗೆ ಸ್ವಲ್ಪ ಸಿರಿಧಾನ್ಯ 100 ಗ್ರಾಮು ಅಥವಾ 50 ಗ್ರಾಮರ ಈ ಸಿರಿಧಾನ್ಯವನ್ನು ನೀವು ಉಪಯೋಗ ಮಾಡಿಕೊಂಡ್ರೆ ಭಾಳ ಒಳ್ಳೆಯದಾಗತ್ತೆ. ಆವಾಗ ಏನಾಗ್ತದೆ ಅಂದರೆ ಕನ್ಸಂಪ್ಷನ್ ಜಾಸ್ತಿ ಆಯಿತು ಅಂತಂದರೆ ರೈತರಿಗೆ ಅನುಕೂಲ ಆಗ್ತದೆ. ಯಾರು ಬೆಳೀತಾರೆ ಅವರಿಗೆ ಒಂದು ಸ್ವಲ್ಪ ಸರಿಯಾಗಿ ಬೆಲೆ ಸಿಗ್ತದೆ, ಮಾರುಕಟ್ಟೆ ಎಲ್ಲ ಕಡೆ ಉದ್ಭವ ಆಗ್ತದೆ. ಅದಕ್ಕೆ ದಯಮಾಡಿ ಇದನ್ನು ಸಿರಿಧಾನ್ಯವನ್ನು ಅಳವಡಿಸಿಕೊಳ್ಳಿ. ರೈತರು ರೇನ್ಫೆಡ್ ಆಗಲಿ ಅಥವಾ ಮಳೆ ಆಶ್ರಿತ ಆಗಲಿ ಅಥವಾ ಇರಿಗೇಷನ್ ಆಗಲಿ ಯಾವುದರೇ ಒಂದು ಆಗಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್, ದಿನ ಇನ್ಕಮ್ ಬರಬೇಕು, 2 ದಿವಸಕ್ಕೊಮ್ಮೆ ಇನ್ಕಮ್ ಬರಬೇಕು, 4 ದಿವಸಕ್ಕೊಮ್ಮೆ ಇನ್ಕಮ್ ಬರಬೇಕು, 1 ತಿಂಗಳಿಗೆ ಬರಬೇಕು, ಆಮೇಲೆ ವರ್ಷ ಇಡೀ 1 ವರ್ಷಕ್ಕೊಮ್ಮೆ ಬರಬೇಕು, ಅವು ಯಾವ್ಯಾವ ಏನಿದ್ದಾವೆ ನಮ್ಮ ವಿಶ್ವವಿದ್ಯಾಲಯದೊಳಗೆ ಎಲ್ಲ ಟೆಕ್ನಾಲಜಿ ಅವೈಲೇಬಲ್ ಇದ್ದಾವೆ. ಅದಕ್ಕೆ ದಯಮಾಡಿ ರೈತರು ತಪ್ಪು ತಿಳ್ಕೋಬೇಡಿ. ವಿಶ್ವವಿದ್ಯಾಲಯಕ್ಕೆ ಬಂದರೆ ನಿಮಗೆ ನಾಲೆಜ್ ಸಿಗುತ್ತೆ ಮತ್ತು ನೀವು ಮುಂದೆ ಏನು ಮಾಡಬೇಕು ಅಂತ ಅನ್ನೋದು ನಿಮಗೆ ಜ್ಞಾನ ಸಿಗತ್ತೆ. ವಿಶ್ವವಿದ್ಯಾಲಯದೊಳಗೆ ಎಲ್ಲ ಸೈಂಟಿಸ್ಟು, ಎಲ್ಲ ಅಧಿಕಾರಿ ವರ್ಗದವರು ಎಲ್ಲರೂ ಇದ್ದಾರೆ. ಅದಕ್ಕೆ ದಯಮಾಡಿ ರೈತರು, ಪ್ರತಿಯೊಂದು ಕೃಷಿ ವಿಜ್ಞಾನ ಕೇಂದ್ರ ಇದ್ದಾವೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ವಿಶ್ವವಿದ್ಯಾಲಯ ಇದೆ, ಎಲ್ಲ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ. ಬೇಕಾದಷ್ಟು ಎಲ್ಲವೂ ನಿಮಗೆ ಏನು ಬೇಕೋ ಆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬನ್ನಿ. ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ಒಂದೊಂದು ಕ್ರಾಪಿಗೂ ಒಬ್ಬೊಬ್ಬೊಬ್ಬರು ಸ್ಪೆಷಲಿಸ್ಟ್ ಇರ್ತಾರೆ. ಆದರೆ ರೈತರು ಹಿಂಗೆಲ್ಲ ರೈತರು ಇಡೀ ಯೂನಿವರ್ಸಿಟಿ ಇದ್ದಂಗೆ ರೈತ, ಕೋಳಿನೂ ಸಾಕಿರ್ತಾನೆ, ಇತ್ತಾಗ ಡೈರಿನೂ ಮಾಡಿರ್ತಾನೆ, ಇತ್ತಾಗ ಮೀನಾನೂ ಮಾಡಿರ್ತಾನೆ, ಇತ್ತಾಗ ಕ್ರಾಪು ಹಾಕಿರ್ತಾನೆ, ಈ ಕಡೆ ಹಣ್ಣಿನೂ ಸಾಕಿರ್ತಾನೆ, ಈ ಕಡೆ ಡಿಫ್ರೆಂಟ್ ಕ್ರಾಪ್ಸು ಹಾಕಿರ್ತಾರೆ, ಈ ಎಲ್ಲ ಕೋಳಿನೂ ಸಾಕಿರ್ತಾರೆ. ಆ ರೈತ ಒಂದು ಯೂನಿವರ್ಸಿಟಿ ಇದ್ದಂಗೆ. ನಮ್ಮದು ಒಂದೊಂದು ಡಿಪಾರ್ಟ್ಮೆಂಟ್ ಅದಾವೆ. ನೀವು ನಿಮಗೆ ಯಾವುದು ಬೇಕು ಅದನ್ನು ದಯಮಾಡಿ, ಕೃಷಿ ವಿಜ್ಞಾನ ಕೇಂದ್ರ ಇದೆ, ಈ ವಿಶ್ವವಿದ್ಯಾಲಯ ಇದೆ, ಇದು ರೈತರ ವಿಶ್ವವಿದ್ಯಾಲಯ, ನಾವು ಇರುವುದೇ ರೈತರಿಗೋಸ್ಕರ. ಅದರ ಸಲುವಾಗಿ ಈ ಮಾನ್ಯ ಕೃಷಿ ಮಂತ್ರಿಗಳು 40% ಅಗ್ರಿಕಲ್ಚರ್ BSc ಅಗ್ರಿ ಕಲಿಬೇಕಾದ್ರೆ 50% ಮಾಡಿದ್ದಾರೆ. 50% ಕರ್ನಾಟಕ ಗೌರ್ಮೆಂಟು ರೈತರ ಮಕ್ಕಳಿಗೆ BSc ಅಗ್ರಿ ಕಲೀಲಿಕ್ಕೆ ಈಗ ಕೋಟಾ ಎಲ್ಲ ಮಾಡಿದ್ದಾರೆ. ಇನ್ನೊಂದು ಏನಿದೆ ಅಂತಂದರೆ, BSc ಅಗ್ರಿಗೆ ಅಡ್ಮಿಷನ್ ಆದರೆ ಒಂದು ವರ್ಷಕ್ಕೆ ರೈತರ ಮಕ್ಕಳಿಗೆ 10,000-11,000 ರೂಪಾಯಿ ಪರ್ ಇಯರ್ ಈಗಾಗಲೇ ಕರ್ನಾಟಕ ಗೌರ್ಮೆಂಟ್ ಘೋಷಣೆ ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ವಿವಿಧ ಭಾಗಗಳಿಂದ ರೈತರು, ರೈತ ಮಹಿಳೆಯರು, ಕೃಷಿ ವಿಜ್ಞಾನಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇದುವರೆಗೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು ಜರುಗಿದ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ 2023 ಅಂಗವಾಗಿ ಪೌಷ್ಟಿಕ ಕೈತೋಟ ಮತ್ತು ಸಸಿ ನೆಡುವ ಆಂದೋಲನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಬಾನೂಲಿ ವರದಿಯನ್ನ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತ್ತಿ, ನೆರವು ಅಮರೇಶ್ ಆಸಿಹಾಳ್. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत सरकार ಪ್ರತಿ ವರ್ಷನೂ ಮುಂಗಾರು ಮತ್ತು ಹಿಂಗಾರು ಹಂಗಾಮಿಗೆ ಕೇಂದ್ರ ಸರ್ಕಾರವು ವಿವಿಧ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುತ್ತೆ ಅದೇ ರೀತಿಯಾಗಿ ಈ ಸಲ ಹಿಂಗಾರು ಹಂಗಾಮಿನ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ 2022-23 ಸಾಲಿನ ಮಾರುಕಟ್ಟೆಯ ಅವಧಿಗಾಗಿ ವಿವಿಧ ಹಿಂಗಾರು ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ ವಿವರ ಈ ರೀತಿಯಾಗಿದೆ ಗೋಧಿ ಪ್ರತಿ ಕ್ವಿಂಟಲ್ಗೆ 2015 ರೂಪಾಯಿ ಬಾರ್ಲಿ 1635 ರೂಪಾಯಿ ಕಡಲೆಕಾಳು 5230 ರೂಪಾಯಿ ಚೆನ್ನಂಗಿ ಬೇಳೆ 5500 ರೂಪಾಯಿ ಸಾಸಿವೆ 5050 ರೂಪಾಯಿ ಮತ್ತು ಕುಸುಬೆ 5441 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಈಗ ಕೇಳಿ ರಾಯಚೂರು ತಾಲೂಕಿನ ಪಲ್ವಲ್ದೊಡ್ಡಿ ಗ್ರಾಮದ ಜಂಗ್ಲಿಸಬ್ ಅವರ ಹತ್ತಿ ಬೀಜೋತ್ಪಾದನೆಯ ಅನುಭವಗಳನ್ನು ರೈತ ಬಾಂಧವರು ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಜಂಗ್ಲಿ ಸಾಬ್ ಅಂತೇಳಿ ಇವರು ಪಲವಲದೊಡ್ಡಿ ಗ್ರಾಮದ ರೈತರು ಕಮರ್ಷಿಯಲ್ ಸೀಡ್ ಸಲುವಾಗಿ ಇವರು 1 ಎಕರೆ ಭೂಮಿಯಲ್ಲಿ ಹಾಕೊಂಡಿದ್ದಾರೆ ಸೀಡ್ ಸಲುವಾಗಿ ಅಂತಂದ್ರೆ ಅದನ್ನ ಕ್ರಾಸಿಂಗ್ ಮಾಡಿ ಈಗ ನಮ್ಮ ಮಾಮೂಲಿ ಹತ್ತಿ ಅಂತೇನೆ ಹೇಳ್ತೀವಲ್ಲ ಅದಕ್ಕಿಂತ ಹೊರತಾಗಿ ಇದು ಬೀಜಕ್ಕೆ ಮಾರುವಂತಹ ಒಂದು ಹತ್ತಿಯನ್ನ ಅವರು 5 ವರ್ಷದಿಂದ ಮಾಡ್ಕೊಂತ ಬಂದವ್ರೆ. ಈಗ ಜಂಗ್ಲಿ ಸಾಬ್ ಅವರೇ, ಈ ಹತ್ತಿ ಕಮರ್ಷಿಯಲ್ ಸೀಡ್ ನ ಎಷ್ಟು ವರ್ಷದಿಂದ ಮಾಡ್ಕೊಳತ್ ಬಂದ್ರಿ? 5 ವರ್ಷ ಸರ್. 5 ವರ್ಷಕ್ಕಿಂತ ಮುಂಚೆ ಸಾದಾ ಹತ್ತಿ ಬೆಳಿತಿದ್ರ? ಬೆಳ್ತಿದ್ವಿ ಸರ್. ಆರೆ ಅವಳೆ ಹಾಕ್ತಿದ್ವಿ, ಆವಾಗ ಬಯಲ ಹತ್ತಿ ಇತ್ತು. ಬಯಲ ಹತ್ತಿ ಹಿಡ್ತಿದ್ರಿ? ಹೌದ್ರ. ಈ ಕಮರ್ಷಿಯಲ್ ಹತ್ತಿ ಹಾಕ್ಬೇಕಂತ ಯಾಕೆ ಬಂತು ಮಾಹಿತಿ ನಿಮ್ಗೆ ತಲೆಗೆ? ಇರ ಅವ್ರಿಗೆ ಕೊಡ್ತಾರ ಕಂಪನಿಯವರು. ಕಂಪನಿಯವ್ರು ಕೊಡ್ತಾರೆ ಸರ್, ಅವರೇ ಹೋಯ್ತಾರೆ ಸರ್. ನೀರಾವರಿ ಬೇಕೇನು ಹಿಂಗೆ ಇಡ್ಬೇಕಪ್ಪ ಅಂತಂದ್ರೆ? ಹೌದು ಸರ್, ನೀರಿದ್ದೇನೆ ಬೆಳಿತ ಸರ್, ಇಲ್ಲಿ ಬೆಳೆದಿಲ್ಲ ಸರ್. ಬೋರ್ವೆಲ್ ವ್ಯವಸ್ಥೆ ಇರಬೇಕು. ಹೌದು ಸರ್. ಹುಡುಗನ ಹೆಂಗೆ ಬೆಳೆಸಬೇಕು ಹಂಗೆ ಬೆಳೆಸ್ಬೇಕು ಸರ್. ಸೂಕ್ಷ್ಮ. ಹೌದು ಸರ್. ಈಗ ಮಗ ಹುಟ್ಟತಾನಲ್ಲ, ಹುಟ್ಟಿದಾಗ ಹೆಂಗೆ ಬೆಳಿಬೇಕು ಹೆಂಗಿಲ್ಲ ಸರ್ ಹಂಗೆ ಸರ್. ಅಂದ್ರೆ ಈಗ ಬೀಜ ಇಡತ್ಲಾಗಿಂದ ಹಿಡ್ಕೊಂಡು ನಾವು ಇದು ಆಗತ್ತನವರೆಗೂ ಚಲೋ ಹೊತ್ತಿನ ಕಣ್ಣಿಟ್ಟು ನೋಡ್ಕೊಂಡು ಹೋಗ್ಬೇಕು. ಹೌದು ಸರ್. ಹೆಂಗ ಇರಬೇಕು, ಹೆಂಗೆ ಹುಡುಗ ಹೆಂಗಿರ್ಬೇಕು, ಹೆಂಗಿಲ್ಲ ಹೆಂಗೆ ಬೆಳಿಬೇಕು, ಹುಡುಗ ಹೆಂಗೆ ಬೆಳಿತಾನೆ, ಎತ್ತರ ಬೆಳಿಬೇಕು ಜಲ್ದಿ ಅಂತ ಸರ್ ಹಂಗೆ ಸರ್. ಅದು ಬೀಜ ಹತ್ತಿ. ಬೀಜ ಹತ್ತಿ ಪ್ರಾರಂಭದಲ್ಲಿ ಕಂಪನಿಯವರು ನಿಮಗೆ ಹೆಂಗ ನೀವು ಒಪ್ಪಂದ ಮಾಡ್ಕಂತೀರಿ, ಏನ್ ಮಾತುಕತೆ ಆಗಿರ್ತಾವ ನಿಮ್ಗೆ ಪ್ರಾರಂಭದಲ್ಲಿ? ಮೊದಲು ಪಕ್ಕ ಕೇಳಿದ್ರೆ ಕೊಡ್ತಾರ ಸರ್, ಕೊಡ್ತಾರ. ಅದಕ್ಕೆ ಗೊಬ್ಬರ ಎಣ್ಣೆ ತಂದು ಹೊಡ್ಬೇಕು ಸರ್. ಅಂದ್ರೆ ರೊಕ್ಕ ಬೀಜ ಕೊಡ್ತಾರ ಅಥವಾ ಗೊಬ್ಬರಕ್ಕ ಲೇಬರ್ ಎಲ್ಲರೂ ಕೊಡ್ತಾರ? ಇಲ್ಲ ಸರ್, ನಮ್ಕಿದ್ದಾರೆ ಕೊಡ್ತಾರ ಸರ್, ಇಲ್ಲ ಕೊಡೋದಿಲ್ಲ. ಈಗ 1 ಎಕರೆ ಹಾಕಿರಿ ನೀವು, ಎಷ್ಟು ಕೊಟ್ರ ನಿಮ್ಮ ಕಂಪ್ನಿಯವರು? ಕಂಪ್ನಿಯವ್ರು ಸರ್ ಕೊಟ್ಟಾರ 50,000 ಕೊಟ್ಟಾರ ಸರ್. 50,000 ಕೊಟ್ಟಾರ. ಏನೇನು ಬಳಕೆ ಮಾಡ್ಕೊಂಡ್ರಿ 50,000 ರೂಪಾಯಿಗೆ? 50,000 ಸರ್ ಗೊಬ್ಬರ ತಂದಿವಿ, ಎಣ್ಣೆ ತಂದಿವಿ. ಒಂದ್ಸಲ 1/4 ಲೀಟರ್ ತಂದ್ರೆ 3,000 ಆಯ್ತು ಸರ್. ಎಣ್ಣೆ ಎಣ್ಣೆ ವಾರಕ್ಕೊಂದ್ಸಲ ಹೊಡಿಬೇಕು? ವಾರಕ್ಕೆ 2 ಸಲ? ಒಂದ್ಸಲ ಸರ್. ವಾರಕ್ಕೊಂದ್ಸಲ ಎಣ್ಣೆ ಹೊಡಿಬೇಕು? ಹೌದು ಸರ್. ಕಂಪಸಾರ ಹೊಡಬೇಕು. ಹತ್ತಿ ಬೀಜ ಇಡ್ತಿರಲ್ಲ ಕಮರ್ಷಿಯಲ್ ಸೀಡ್ಗೆ, ಗಿಡದಿಂದ ಗಿಡಕ್ಕೆ ಬೀಜದ ಗಿಡಕ್ಕೆ ಎಷ್ಟು ಫೀಟ್ ಅಂತರ ಕೊಡ್ತೀರಿ? 4 ಫೀಟ್ ಸರ್. 4 ಫೀಟ್? ಹೌದು, 4x4 ಸರ್. ಅಂದ್ರೆ ಮತ್ತೆ ಗಂಡು ಬೀಜ? ಗಂಡು ಬೀಜ ಬೇರೆ ಹಾಕ್ತದೆ ಸರ್, ಅದು ಹೂವು ತಂದು ಇದಕ್ಕೆ ಮುಡಿಸ್ಬೇಕು ಸರ್. ಗಂಡು ಬೀಜ ಬೇರೆ ಸಾಲ ಹಾಕ್ಬೇಕ? ಬೇರೆ ಹಾಕ್ಬೇಕು ಸಾಲ್. ಬೇರೆ ತಂದು ಅದು ಹೂವು ತಂದು ಇದಕ್ಕೆ ಇದು ಮಾಡ್ಬೇಕು, ಕ್ರಾಸಿಂಗ್ ಮಾಡ್ಬೇಕು ಸರ್. ಮತ್ತೆ ಗಂಡು ಬೀಜ ಒಮ್ಮೆಲೆ ಉಣ್ತೀರಾ ಬೀಜ ಅಥವಾ ಏನು ಸ್ವಲ್ಪ ದಿವಸ?